ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಪ್ಪ ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು. ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ. ಕುಟುಂಬ ಪ್ರೇಮ ಬೇಕೆ, ತಂದೆ ತಾಯಿಯನ್ನು ಪ್ರೀತಿಸಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253, 2521-5253. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ. ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, CSC ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿ. ಈ ನಂತರ ಕೇಳಿ, ಮಿಶ್ರ ಬೇಸಾಯದಲ್ಲಿ ಅನುಭವ ಕುರಿತು ಕೋಲಾರ ತಾಲೂಕಿನ ಕುಬಕಡ್ಡಿ ಗ್ರಾಮದ ಪಾಂಡುರಂಗ್ ಸದಾಶಿವ ಜೈನಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SS ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಕೊಲ್ಹಾರ್ ತಾಲೂಕು ಕುಬಕಡ್ಡಿ ಗ್ರಾಮದ ಪಾಂಡುರಂಗ್ ಸದಾಶಿವ್ ಜೈನಾಪುರ್ ಇವರ ಸಂಪರ್ಕದೊಳಗೆ ಇದ್ದೀವಿ. ಅವರು ತಮ್ಮ ಅನುಭವಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಮಿಶ್ರ ಬೇಸಾಯವನ್ನು ಮಾಡ್ತಾ ಇದ್ದಾರೆ, ಹಣ್ಣಿನ ಬೆಳೆಗಳು, ಅರಣ್ಯ ಬೆಳೆಗಳು, ಕಾಯಿಪಲ್ಲೆ, ಮತ್ತು ವಿಶೇಷವಾಗಿ ಸಾವಯವ ಕೃಷಿ ಒಳಗೆ ಸಾಕಷ್ಟು ಅನುಭವ ಅವರಿಗಿದೆ. ಯುವ ಕೃಷಿಕರಿದ್ರೂ ಕೂಡ ಹಿಂದಿನಿಂದ ಅವರ ತಂದೆಯವರಿಂದ ಏನು ಕೃಷಿ ಮಾಡುವುದನ್ನು ಕಲಿತರು, ಅದನ್ನೇ ಮುಂದುವರಿಸಿಕೊಂಡು ತಮ್ಮದೇ ಆದಂತಹ ವಿಚಾರಗಳನ್ನು ಮತ್ತು ಅನುಭವಸ್ಥರಿಂದ ಕೇಳಿ ತಿಳಿದು ತಮ್ಮ ಹೊಲದೊಳಗೆ ಅದನ್ನು ಅನುಷ್ಠಾನಕ್ಕೆ ತಂದು ಮಾದರಿಯಾಗಿರುವಂತಹ ರೈತರು. ಅವರ ಅನುಭವಗಳನ್ನು ತಾವು ಕೂಡ ಕೇಳಿದ್ರೆ ತಮಗೂ ಕೂಡ ಅವರ ಅನುಭವದಿಂದ ಪಾಠಗಳನ್ನು ಕಲಿಯುವುದಕ್ಕೆ ಸಾಕಷ್ಟು ಇದೆ. ಪಾಂಡುರಂಗ್ ಸದಾಶಿವ ಜೈನಾಪುರ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ಪಾಂಡುರಂಗ್ ಸದಾಶಿವ ಜೈನಾಪುರ ಅಂತ. ಕೋಲಾರ ತಾಲೂಕು ಕುಬಕಡ್ಡಿ ಗ್ರಾಮ ನಮ್ದು. ನಮ್ದು ಒಟ್ಟು ಜಮೀನು 6.5 ಎಕರೆ ಇದೆ. 6.5 ಎಕರೆಯಲ್ಲಿ 2 ಎಕರೆ ಬರೀ ಕಬ್ಬನ್ನು ಮಾಡಿದ್ದೀವಿ, ಇನ್ನು 2 ಎಕರೆ ಕಬ್ಬಲ್ಲಿ ಮಿಶ್ರ ಬೆಳೆಯನ್ನು ಮಾಡಿದ್ದೀವಿ. ಯಾವ ರೀತಿ ಅಂತಂದರೆ, ನಾನು ಕಬ್ಬಿನ 8 ಫೂಟಿನ ಸಾಲುಗಳನ್ನು ಬಿಟ್ಟಿದ್ದೀನಿ, ಅದರ ಮಧ್ಯದಲ್ಲಿ ಈರುಳ್ಳಿಯನ್ನು ನಾಟಿ ಮಾಡಿದ್ದೀನಿ, ಮತ್ತೆ ಆ ಬೋದು 4 ಫೂಟಿನ ಅಂತರದಲ್ಲಿ ಬೋದಿನ ಮೇಲೆ ಗಜ್ಜರಿಯನ್ನು ನಾಟಿ ಮಾಡಿದ್ದೀನಿ. ಈ ಮೂರು ನನಗೆ ಯಾವ ರೀತಿ ಬರ್ತಾ ಇದೆ ಅಂದರೆ, ಮೊದಲು ನನಗೆ ಗಜ್ಜರಿ ಬರುತ್ತೆ 3 ತಿಂಗಳಿಗೆ, ಅದು ಆದಮೇಲೆ ಬೋದು ಹೊಡಿತೀವಿ ನಾವು. ಬೋದು ಹೊಡೆದಾದ್ಮೇಲೆ ಮತ್ತೆ ಈರುಳ್ಳಿ ಬರುತ್ತೆ, ಆ ಈರುಳ್ಳಿ ತಗೊಂಡು 2 ಬೋದು ಹುಡ್ಕೊಂಡು ನಾವು ಕಬ್ಬಿಗೆ ಆಗಿ ವಿಶೇಷವಾಗಿ ಅದನ್ನು ಕಬ್ಬನ್ನೇ ಬಿಟ್ಬಿಡ್ತೀವಿ. ಅದು ಮತ್ತೆ ಅದರ ಏನು ವೇಸ್ಟ್ ಇರುತ್ತಲ್ಲ ಅದು ಕೂಡ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ, ಹಸಿರಲೆ ಗೊಬ್ಬರವಾಗಿ ಈರುಳ್ಳಿ ಸೊಪ್ಪೆ ಮತ್ತು ಗಜ್ಜರಿ ಸೊಪ್ಪೆ. ಹಿಂಗಾಗಿ ಜೊತೆಗೆ ಅದಕ್ಕೇನಾಗುತ್ತೆ ಅಂದರೆ, ನಾವು ಇನ್ಶಿಯಲ್ಲಿ ಖರ್ಚು ಮಾಡತಕ್ಕಂಥದ್ದನ್ನು ಒಂದು ಸ್ವಲ್ಪ ಆ ಖರ್ಚನ್ನು ಈ ಈರುಳ್ಳಿ ಮತ್ತು ಗಜ್ಜರಿಯಲ್ಲಿ ನಾವು ಒಂದು ಸ್ವಲ್ಪ ಖರ್ಚನ್ನು ಅರ್ಧ ಖರ್ಚನ್ನು ನಾವು ಪಡ್ಕೋಬೋದು. ಆ ನಂತರ ನಮಗೆ ಲಾಂಗ್ ಟರ್ಮಲ್ಲಿ 9-10 ತಿಂಗಳಲ್ಲಿ ಒಳ್ಳೆ ಕಬ್ಬನ್ನು ಕೂಡ ಬರುತ್ತೆ. ಅದರ ಜೊತೆಗೆ ನಾನು ಶ್ರೀಗಂಧ ಬೆಳೆಯನ್ನು ಮಾಡಿದ್ದೀನಿ 1 ಎಕರೆ. ಆ 1 ಎಕರೆ ಶ್ರೀಗಂಧದಲ್ಲಿ 1 ಪೇರುಗಿಡ, 1 ಶ್ರೀಗಂಧ, ಅದರ ನಂತರ 1 ಚಿಕ್ಕು, ಈ ರೀತಿಯಾಗಿ ನಾನು ಇಂಟರ್ ಕ್ರಾಪ್ಗಳನ್ನು ಮಾಡ್ಕೊಂಡಿದ್ದೀನಿ. ಅದರ ಮಧ್ಯದ ಸಾಲದಲ್ಲಿ ಕೆಲವೊಂದಿಷ್ಟು ಕಾಯಿಪಲ್ಲೆಗಳನ್ನು ಹಾಕ್ತಾ ಇರ್ತೀನಿ, ಬದನೆ, ಸೌತೆ, ಜೊತೆಗೆ ಟೊಮೊಟೊ, ಇವುಗಳನ್ನು ಹಾಕ್ತಾ ಇದ್ದೀನಿ. ಇದು ನನಗೆ ತಿಂಗಳಿಗೆ ಬರ್ತಕ್ಕಂಥ ಆದಾಯ ಇರುತ್ತೆ. ಆನಂತರ 6 ತಿಂಗಳಿಗೊಮ್ಮೆ ಆದಾಯ ಪೇರು ಗಿಡದಲ್ಲಿ ಬರುತ್ತೆ. ಆನಂತರ ಒಂದು ಲಾಂಗ್ ಟರ್ಮಲ್ಲಿ ಒಂದು 10-12 ವರ್ಷಕ್ಕೆ ಬರ್ತಕ್ಕಂಥ ಆದಾಯ 15 ವರ್ಷದವರೆಗೆ ಶ್ರೀಗಂಧ ರಕ್ಷಂದನ. ಅದರ ಜೊತೆಗೆ ನಾನು 1 ಎಕರೆ ಮೊಹಗನಿಯನ್ನು ಮಾಡಿದ್ದೀನಿ. ಆ ಮೊಹಗನಿಯಲ್ಲಿ ಯಾವುದೇ ರೀತಿಯ ಮಧ್ಯದಲ್ಲಿ ಯಾವುದೇ ಗಿಡ ಹಾಕಿಲ್ಲ, ಬರೀ ಅದು ಎತ್ತರವಾಗಿ ಹೋಗಿರೋದನ್ನು ನೆರಳು ಬರುತ್ತೆ. ಅದರಲ್ಲಿ ನಾವು ಕೊತ್ತಂಬರಿ, ಮೆಂತ್ಯ ಮಾತ್ರ ಬೆಳಿಬೋದು, ಅದನ್ನಷ್ಟು ಮಾತ್ರ ಬೆಳೀತಾ ಇದ್ದೀನಿ. ಜೊತೆಗೆ ನಾನು ನನ್ನ 6.5 ಎಕರೆ ಸರೌಂಡಿಂಗ್ ವಡ್ನಲ್ಲಿ ಬಾರ್ಡರಲ್ಲಿ 40 ಫೂಟಿಗೊಂದು ನಾನು ತೆಂಗಿನ ಮರವನ್ನು ನೆಟ್ಟಿದ್ದೀನಿ. ಅದರ 20 ಫೂಟ ಮಧ್ಯದಲ್ಲಿ ಒಂದು ಮಾವಿನ ಮರವಿದೆ. ಆ ಮಾವಿನ ಮರ ಲೆಫ್ಟ್ ಟು ರೈಟು, ಒಂದು ಲೆಫ್ಟಲ್ಲಿ ಒಂದು ಚಿಕ್ಕು ಗಿಡ ಇದೆ, ಅದಕ್ಕಿಂತ ಸ್ವಲ್ಪ ಸಣ್ಣದಾಗುತ್ತೆ. ಅದರ ರೈಟಲ್ಲಿ ಒಂದು ಅಂಜೂರ ಗಿಡ ಇದೆ. ಈ ರೀತಿಯಾಗಿ ನಾವು ಎಲ್ಲ 6.5 ಎಕರೆ ಬಾರ್ಡರಲ್ಲಿ ಸುಮಾರು ನಮಗೆ ಒಂದು 50 ತೆಂಗಿನ ಮರಗಳಿದ್ದಾವೆ, 50 ಮಾವಿನ ಮರಗಳಿದ್ದಾವೆ, ಒಂದು 50 ಚಿಕ್ಕು ಮರಗಳಿದ್ದಾವೆ, ಮತ್ತೆ ಅದರ ಜೊತೆಗೆ ಅಂಜೂರ ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾವೆ. ಈ ಒಟ್ಟಾರೆ ಒಂದರಿಂದ ಒಂದು ಸೀಸನ್ ಬರೋದ್ರಿಂದ ಅದರಿಂದನು ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಮಾರಿ ನಾವು ಒಂದು ಸ್ವಲ್ಪ ನಮ್ಮ ಕೈ ಖರ್ಚಿಗೆ ಆಗುವಂಥ ಆದಾಯವನ್ನು ಪಡಿಬೋದು. ಮೊಹಗನಿ ಬಂದ್ಬಿಟ್ಟು 10 ವರ್ಷವರೆಗೆ ಅದನ್ನು ಕಾಯ್ಕೋಬೇಕು. ಅದರಲ್ಲಿ ನಾವು ಇಂಟರ್ ಕ್ರಾಪ್ ನೆಕ್ಸ್ಟ್ ಈಗ ಎಲೆಬಳ್ಳಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈಗ ಎತ್ತರ ಆಗಿದ್ದಾವೆ ಗಿಡಗಳು, ಅದರಲ್ಲಿ ಕೂಡ ಎಲೆಬಳ್ಳಿ ಮಾಡಿದ್ರೆ ಯಾವುದೇ ರೀತಿ ಈಗ ಸುಮಾರು ತಳಿಗಳಿದ್ದಾವೆ ಎಲೆಗಳದ್ದು, ಇಲ್ಲಿ ನಮ್ಮಲ್ಲೆಲ್ಲ ಬೆಳೀತಾರೆ. ಆ ಎಲೆಬಳ್ಳಿ ಏನು ಮಾಡಿದ್ರು ಒಳ್ಳೆ ಒಂದು ಆದಾಯನ ಪಡಿಬೋದು. 1 ಎಕರೆಯಲ್ಲಿ ಸುಮಾರು 1.5-2 ಲಕ್ಷವರೆಗೂ ಆದಾಯ 1 ವರ್ಷದಲ್ಲಿ ಪಡಿಬೋದು. ಮತ್ತೆ ನಾನು ಇವೆಲ್ಲ ಸಂಪೂರ್ಣ ಸಾವಯವದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ 3 ಆಕಳುಗಳಿದ್ದಾವೆ. ಆ ಆಕಳದ ಗಂಜಲು ಮತ್ತು ಸಗಣಿಯಿಂದ ನಮ್ಮಲ್ಲೇ ತಯಾರು ಮಾಡ್ಕೊಂತ ಇದ್ದೀನಿ ಒಂದಿಷ್ಟು ಜೀವಾಮೃತವನ್ನು, ಮತ್ತೆ ಅದಕ್ಕೆ ಸಿಂಪರಣೆ ಮಾಡಲಿಕ್ಕೆ ದಶಪರ್ಣಿ ಅರ್ಕ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಬ್ಯಾರಲ್ ಎಲ್ಲ ಹಾಕಿ ಹೆಂಡಿ ಮತ್ತು ಉಚ್ಚೆಯನ್ನು ಒಂದು 8-10 ದಿನಗಳವರೆಗೆ ಕುಳಿಲಿಕ್ಕೆ ಬಿಟ್ಟು ಅದನ್ನು ನಾನು ಹರಿ ನೀರು ಮುಖಾಂತರ ನೀರಲ್ಲಿ ಬಿಟ್ಬಿಡ್ತೇನೆ. ಜೊತೆಗೆ ಒಂದು ಕೆಲವೊಂದಿಷ್ಟು ಹೊರಗಡೆಯಿಂದ ರಾಸಾಯನಿಕನ ತುಂಬ ಕಡಿಮೆ ಯೂಸ್ ಮಾಡ್ತೇನೆ ನಾನು. ಫಂಗಿಸೈಡ್, ಫೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ಗಳನ್ನು ಮಾತ್ರ ಕೀಟಬಾಧೆಗಳಿಗೆ ಮಾತ್ರ ಅಷ್ಟೇ ಯೂಸ್ ಮಾಡ್ತೀನಿ. ಉಳಿದಿದ್ದು ಜಾಸ್ತಿ ಆದರೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಅದನ್ನು ಕೂಡ ನಾನು ಸಹದಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಕೆಲವೊಂದಿಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಹೊರಗಡೆಯಿಂದ ಸ್ವಲ್ಪ ತರಿಸ್ತೀನಿ, ಅವುಗಳನ್ನು ಬಳಸ್ತೀನಿ. ಸಮಗ್ರವಾಗಿ ನಾನು ಆರ್ಗ್ಯಾನಿಕ್ ಜೊತೆಗೆ ಒಂದೊಳ್ಳೆ ಆದಾಯವನ್ನು ತಗೊಂತಾ ಇದ್ದೀನಿ. ರೈತ ಬಾಂಧವರಿಗೆ ಹೇಳೋದೇನಂತಂದ್ರೆ, ಸಮಗ್ರ ಕೃಷಿಯನ್ನು ಮಾಡಿ, ಒಂದು ರೇಟ್ ಬಿದ್ದರೆ ಇನ್ನೊಂದು ರೇಟ್ ಬರುತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಮಾಡೋದ್ರಿಂದ ಯಾವುದೇ ರೀತಿಯ ಹಾನಿಗಳು ಆಗಂಗಿಲ್ಲ, ಯಾವುದೇ ರೀತಿಯ ನೈಸರ್ಗಿಕ ವಿಪತ್ತುಗಳಿಗೆ ನುಕ್ಸಾನ ಆದರೂ ಒಂದು ಹೋದ್ರೂ ಇನ್ನೊಂದು ಬರುತ್ತೆ. ನಾನೀಗ ನನ್ನ ತೋಟದಲ್ಲಿ ಈ ರೀತಿಯಾಗಿ ಮಾಡ್ಕೊಂಡ್ರಿಂದ ಒಳ್ಳೆ ಆದಾಯ ಬರ್ತದೆ. ಕಬ್ಬಿನಲ್ಲೂ ಕೂಡ ಒಳ್ಳೆ ಒಂದು ಇಳುವರಿ ಜೊತೆಗೆ ನಾನು ಸಮ್ಮಿಶ್ರ ಬೆಳೆ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಆದಾಯವನ್ನು ತಗೊಂತಾ ಇದ್ದೀನಿ ಸರ್. ತಾವು ಹೇಳುವ ಪ್ರಯೋಗಗಳನ್ನು ಕೇಳಿದ್ರೆ ಬಹಳ ಸಂತೋಷ ಆಗ್ತದೆ. ರೈತರು ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದ್ರೆ ಅವರಿಗೆ ಕಾಲಕಾಲಕ್ಕೆ ಆದಾಯ ಕೂಡ ಬರ್ತದೆ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಆದಾಯದ ಒಂದು ಸುಸ್ಥಿರತೆ ಕೂಡ ಬರೋದಕ್ಕೆ ಸಾಧ್ಯ ಅದ. ತಾವು ಎಲ್ಲಾ ಬೆಳೆಗಳನ್ನ ಮಿಶ್ರ ಮಾಡಿ ಬೆಳೀತಾ ಇದ್ದೀರಿ, 1.5 ಎಕರೆ ಏನ್ ಜಮೀನ್ ಅದ, ಅದರೊಳಗೆ ಬಹುಶಃ ತಾವು ಯಾವುದೇ ಸ್ವಲ್ಪ ನೆಲವನ್ನ ಸಹಿತ 1 ಇಂಚ್ ನೆಲವನ್ನ ಸಹಿತ ತಾವು ಎಲ್ಲಿಯೂ ವ್ಯರ್ಥ ಮಾಡಿಲ್ಲ ಅಂತ ಹೇಳಿ ಅನಿಸ್ತದೆ. ಈ ರೀತಿ ಯಾವ ರೀತಿ ಪ್ಲಾನ್ ಮಾಡಬೇಕಾದ್ರೆ ಯಾವ ರೀತಿ ತಾವು ಯೋಚನೆ ಮಾಡಿದ್ರಿ, ಅಥವಾ ಇದನ್ನ ಯಾರಾದರೂ ಇದ್ರ ಬಗ್ಗೆ ನಿಮಗೆ ಹಿಂಗ್ ಮಾಡಬೇಕು ಅಂತ ಹೇಳಿ ಏನಾದರೂ ಮಾರ್ಗದರ್ಶನ ಮಾಡಿದ್ರೆ ಹೆಂಗ? ನಂಗೆ ನಮ್ಮ ತಂದೆಯವರು ಕೂಡ ಒಂದ್ ಸ್ವಲ್ಪ ಕೃಷಿಯಲ್ಲಿ ಮೊದಲಿಂದನೂ ಆಸಕ್ತಿ ಅಂತರು. ಅವರು ಕೂಡ ಒಂದ್ ಸ್ವಲ್ಪ ಈ ರೀತಿ ಮಾಡಿದ್ರೆ ಈ ರೀತಿ ಒಂದ್ ಸ್ವಲ್ಪ ಮಾದರಿಯಾಗಿ ಮಾಡಬೇಕಂತ ಅವ್ರು ಯೋಚನೆ ಮಾಡಿ ಅವರು ಮಾಡಿದ್ದಾರೆ. ಮತ್ತೆ ನಮ್ ಕಾಕವರು ಸಿದ್ದಣ್ಣ ಬಾಲ್ಗೊಂಡಂತ, ಅವರು ಕೂಡ ನಮ್ಗೆ ಸಲಹೆಯನ್ನು ಕೊಟ್ರು, ಈ ತರ ಹಚ್ಚಬೇಕು, ಈ ತರ ಮಾಡಬೇಕು, ಈ ತರ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಇದು ಬರುತ್ತೆ, ಮುಂದೆ ಅನುಕೂಲ ಆಗುತ್ತೆ ಅಂತ ಅವ್ರ ಮಾರ್ಗದರ್ಶನದ ಮುಖಾಂತರ ಸಾವಯವ ಪದ್ಧತಿ ಮತ್ತು ಈ ಅರಣ್ಯ ಕೃಷಿ ಪದ್ಧತಿಯನ್ನ ಅವರು ಬಲ್ಗೊಂಡವ್ರು ಹೇಳಿರೋ ಪ್ರಕಾರ ನಾವು ಅದನ್ನ ನಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿದ್ದೀವಿ ಸರ್. ಈಗ ವರ್ಷಪೂರ್ತಿ ತಮಗೆ ಈ ಕೃಷಿ ಚಟುವಟಿಕೆ ಇರ್ತದೆ ಮತ್ತು ವರ್ಷಪೂರ್ತಿ ಆದಾಯ ಬರುವಂತಹ ಒಂದು ವ್ಯವಸ್ಥೆ ಆಗ್ತದೆ, ಇದರಿಂದ ನಿಮಗೆ ಬಹಳ ಸರಳ ಅನಿಸ್ತಾ ಇದೆ ಕೃಷಿ? ವರ್ಷಪೂರ್ತಿ ಅಂತರು ವರ್ಷಕ್ಕೆ ಬರುವಂತ ಕಬ್ಬು ಸರ್, ಕಬ್ಬು ಬೆಳೆದು ಬರುತ್ತೆ, ಮತ್ತೆ ಬಾಳೆನು ಮಾಡಿದೀನಿ ಒಂದ್ ಸ್ವಲ್ಪ ಜವಾರಿ ಬಾಳೆ, ಅದು ಕೂಡ ಬರುತ್ತೆ. ನಂತರ ನಂಗೆ ಕಬ್ಬು ಮತ್ತೆ ಬಾಳೆ ಇವು ವರ್ಷದಲ್ಲಿ ಬರ್ತಕ್ಕಂಥ ಆದಾಯ ನನಗೆ. ಸಣ್ಣ ಪುಟ್ಟ ಆದಾಯ ಅಂತಂದ್ರೆ ಇವೆ, ಮಧ್ಯದಲ್ಲಿ ಟೊಮೊಟೊ ಕಾಯಿಪಲ್ಯ ಮಾಡಿದ್ದೀನಿ, ಮತ್ತೆ ಈರುಳ್ಳಿ ಬೆಳೆದಿದ್ದೀನಿ, ಗಜ್ಜರಿ ಬೆಳೆದಿದ್ದೀನಿ, ಇವುಗಳೆಲ್ಲ ನನಗೆ ತಿಂಗಳಿಗೆ ಆದಾಯ ಈ ರೀತಿಯಾಗಿ ತಿಂಗಳ ನನ್ನ ಖರ್ಚನ್ನು ನಿಭಾಯಿಸ್ಕೊಳ್ಳಿಕ್ಕೆ ಅವುಗಳನ್ನು ಮಾಡಿದ್ದೀನಿ ಸರ್. ಆದರೆ ಯಾವ ರೀತಿ ನಾವು ಆಫೀಸಿಗೆ ಹೋಗಿ ನೌಕರಿ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನೀವು ಹೊಲಕ್ಕೆ ಹೋಗಿ ನೌಕರಿ ಮಾಡುವಂಥದ್ದು ಒಂದು ವ್ಯವಸ್ಥೆ ನಿಮ್ಮಲ್ಲಿ ಅದ ಈಗ ಸದ್ಯಕ್ಕೆ? ಹೌದೌದು ಸರ್. ಈಗ ನಾವೊಂದು ಜಾಬ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಷ್ಟು ಸಮಯ ಕೊಡಬೇಕು, 8 ಬೆಳಗ್ಗೆ 10 ಗಂಟೆಗೆ ಹೋಗ್ಬೇಕು, ಸಾಯಂಕಾಲ 6 ಗಂಟೆಗೆ ಕೂರಬೇಕು, ಅವರು ಹೇಳಿದಿರೋ ಪ್ರಕಾರ ನಾವು ಮಾಡಬೇಕು. ಬಟ್ ನಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿಯನ್ನು ನಾವೇನಾದರೂ ಮಾಡಬೇಕು, ಇನ್ನೂ ಜನರಿಗೆ 4 ಜನರಿಗೆ ನಾವು ಮಾದರಿ ಆಗಬೇಕು ಅಂತಂದರೆ ಬೇರೆ ಬೇರೆ ನಮ್ಮದೇ ಆದಂಥ ಒಂದು ಚಟುವಟಿಕೆಗಳಲ್ಲಿ ತೊಡಗಿ, ಅದರಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ತೊಡಗೋದ್ರಿಂದ ನಮಗೆ ತುಂಬ ಒಂದು ಹೆಮ್ಮೆ ಇದೆ ಮತ್ತು ಆಸಕ್ತಿ ಇರೋದರಿಂದ 4 ಜನ ಇವತ್ತು ನಮ್ಮ ದೇಶ ಸುಮಾರು 60% ಕೃಷಿಯನ್ನೇ ಆಧರಿಸಿರೋ ಕಾರಣ ನಮ್ಮ ಯುವ ಜನತೆ ಎಲ್ಲರೂ ಕೃಷಿಯೊಟ್ಟಿಗೆ ಬರಬೇಕು, ಸಾವಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸಾವಯವ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಕೆಡೋದಿಲ್ಲ. ನಾವು ಅನಾರೋಗ್ಯದಿಂದ ಖರ್ಚು ಮಾಡ್ತಕ್ಕಂಥದ್ದನ್ನು ಆದಷ್ಟು ಒಂದು 50-60% ನಾವು ಕಂಟ್ರೋಲ್ ಮಾಡ್ಬೋದು. ಸಾವಯವ ಮಾಡೋದ್ರಿಂದ ನಮ್ಮ ಹೊಲದ ಆರೋಗ್ಯ ಮತ್ತು ನಮ್ಮ ಆರೋಗ್ಯ ಮತ್ತು ನಮ್ಮ ಪ್ರಾಡಕ್ಟ್ಗಳನ್ನು ಯಾರಾದರೂ ನಮ್ಮಲ್ಲಿ ಬೆಳೆದಿರತಕ್ಕಂಥ ಆಹಾರವನ್ನು ಖರೀದಿ ಮಾಡೋರಿಗೂ ಅವ್ರಿಗೂ ಒಂದು ಒಳ್ಳೆ ಸಾವಯವ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಸಾವಯವದಲ್ಲಿ ಬೆಳೆದ್ರೆ ಯಾವುದೇ ರೀತಿ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗಲ್ಲಿ, ಬಟ್ ಆದರೆ ಖರ್ಚು ಕಡಿಮೆ ಆಗಿರುತ್ತೆ, ಖರ್ಚು ಕಡಿಮೆ ಆಗಿರೋದ್ರಿಂದ ನಮ್ಗೆ ಆದಾಯ ಜಾಸ್ತಿ ಬರ್ತಾ ಇರುತ್ತೆ. ಪಂಡುರಂಗರೇ, ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ರೈತರು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ, ಆದರೆ ಅರಣ್ಯ ಗಿಡಗಳನ್ನು ಬೆಳೆಯೋದು ಬಹುಶಃ ಬಹಳ ಸಾಮಾನ್ಯ ಅಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ತಾವು ಶ್ರೀಗಂಧವನ್ನು ಬೆಳೀತಾ ಇದ್ದೀರಿ, ರಕ್ತಚಂದನ ಬೆಳೀತಾ ಇದ್ದೀರಿ, ಮಹಾಗಣಿ ಬೆಳೀತಾ ಇದ್ದೀರಿ. ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಶ್ರೀಗಂಧ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಉಪಯೋಗವನ್ನು ತಾವು ಬಹುಶಃ ಪಡ್ಕೊಂಡಿದ್ದೀರಿ ಅಂತ ಹೇಳಿ ಅನಿಸ್ತದೆ. ಶ್ರೀಗಂಧ ಬೆಳಿಬೇಕು ಅಂತ ಯಾಕೆ ಅನಿಸ್ತು, ಮತ್ತೆ ಅದನ್ನ ಬೆಳಿಬೇಕಾಯ್ತಪ್ಪ ಅಂತಂದ್ರೆ ಬಹಳಷ್ಟು ಶ್ರಮ ಆಗ್ತದೆ, ಅದ್ರ ಜೊತೆಗೆ ಅದನ್ನ ಕಾಯ್ಬೇಕು ಅನ್ನುವಂಥದ್ದು ಏನದಲ್ಲ ಅದು ಬಹಳ ಕಾಳಜಿ ಪೂರ್ವಕವಾಗಿ ಮಾಡಬೇಕಾಗ್ತದೆ, ಬಹಳಷ್ಟು ರಿಸ್ಕ್ ಅನ್ನ ನಾವು ತಗೊಳ್ಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ತಾವು ಬೆಳೀತಾ ಇದ್ದೀರಿ ಅರಣ್ಯ ಗಿಡಗಳನ್ನ, ಯಾವ ರೀತಿ ಅದನ್ನ ನೋಡ್ಕೊಳ್ಬೇಕು ಅನ್ನುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಿ? ಈಗ ಸರ್ ನಾನು ಶ್ರೀಗಂಧ ಹಚ್ಚಿ ಸುಮಾರು 3.5-4 ವರ್ಷ ಆಯ್ತು. ಈಗ ಅದಕ್ಕೆ 7-8 ವರ್ಷ ಅದಕ್ಕೆ ಯಾವುದೇ ರೀತಿಯಾದಂತ ಕಾವಲು ಬೇಕಾಗಿಲ್ಲ, ಯಾಕೆಂದ್ರೆ ಅದು ಅಷ್ಟು ಮಾನ್ಯವಾಗಿರಲ್ಲ, ಕಟಾವು ಮಾಡಲಿಕ್ಕೆ ಯೋಗ್ಯ ಆಗಿರಲ್ಲ. 7-8 ವರ್ಷಗಳ ನಂತರ ನಮ್ಮ ಕಾಕಾವ್ರು ಹೇಳಿದ್ರು, ಬಾಲ್ಗೊಂಡವರು, ಮೈಕ್ರೋ ಕಾರ್ಡ್ ಚಿಪ್ ಅನ್ನು ಅಳವಡಿಸಬಹುದು ಅಂತ ಹೇಳಿದ್ರು. ಅದನ್ನು ನಾನು ಇದು ಮಾಡಿದ್ದೀನಿ. ಇನ್ನೊಂದೇನಂದ್ರೆ ನಮ್ದು ಭೂಮಿ ಹೇಗಿದೆ ಅಂತಂದ್ರೆ ತುಂಬಾ ಮೃದುವಾಗಿರೋದ್ರಿಂದ ನಾವು ನಮ್ಮ ದಾರಿಯಲ್ಲಿ ಒಂದು ನೀರು ಬಿಟ್ಟು ಬಿಟ್ರೆ ಸಾಕು, ನಾವು ಅವರೇ ಕಟ್ಕೊಂಡು ಹೋಗ್ತೇನೆ ಅಂದ್ರೆ ಹೊತ್ಕೊಂಡು ಹೋಗಕ್ ಆಗಂಗಿಲ್ಲ. ಯಾಕೆಂದ್ರೆ ಆ ದಾರಿಯಲ್ಲಿ ಯಾವ ಗಾಡಿನೂ ಹೋಗಲ್ಲ, ಏನು ಮಾಡಲ್ಲ, ನೀರು ಬಿಟ್ರೆ ಮುಗ್ದೋಯ್ತು. ನಾವು ಹಂಗೆ ಯೋಚನೆ ಮಾಡ್ಕೊಂಡಿದ್ದೀವಿ. ಆದರೂ ಮೈಕ್ರೋ ಕಾರ್ಡ್ನ ವೈಜ್ಞಾನಿಕವಾಗಿ ಅಳವಡಿಸ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಈಗ ಒಂದು 1.5 ಎಕರೆ ಜಮೀನೊಳಗೆ ಸಂಪೂರ್ಣವಾಗಿ ಬೆಳೆಗಳದಾವ, ಇದಕ್ಕೆ ನೀರಾವರಿ ವ್ಯವಸ್ಥೆ ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ಏನು ಹರಿ ನೀರಾವರಿ ಮಾಡ್ತಾ ಇದ್ದೀರೋ ಅಥವಾ ಏನು ಡ್ರಿಪ್ ಮಾಡಿದ್ದೀರೋ? ಯಾವ ಪದ್ಧತಿ ಒಳಗೆ ನೀರನ್ನು ನಾವು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅದ ಇವತ್ತಿನ ದಿವಸ? ನೀರನ್ನ ಸರಿಯಾಗಿ ನಾವು ಉಪಯೋಗ ಮಾಡಿದ್ರೆ ನಮ್ಮ ನೆಲ ಕೂಡ ಅದರ ಆರೋಗ್ಯ ಕೂಡ ಸರಿಯಾಗಿ ಉಳಿತದೆ. ಈ ನಿಟ್ಟಿನೊಳಗೆ ಏನು ಪ್ರಯೋಗ ಮಾಡಿದ್ದೀರಿ ತಾವು? ಸರ್, ನಮ್ಮ ಹೊಲದಲ್ಲಿ ನಾನು 2 ಕೊಳವೆ ಬಾವಿನ ಹಾಕ್ಸಿದ್ದೀನಿ, ನಮ್ಮ ಜೊತೆಗೆ ಒಂದು 60x60 ಹೊಂಡವನ್ನು ಮಾಡಿದ್ದೀನಿ, ಅದಕ್ಕೆ ಮೋಟರ್ ಕುಂಡ್ರಿಸಿ ನಾನು 2 ಬೋರ್ನಲ್ಲಿ ಬರ್ತಕ್ಕಂತ ನೀರನ್ನು ಆ ಹೊಂಡದಲ್ಲಿ ಸಂಗ್ರಹಣೆ ಮಾಡಿ ನನಗೆ ಬೇಕಾದಾಗ ಎಲ್ಲ ಬೆಳೆಗಳಿಗೆ, ಕೆಲವೊಂದಿಷ್ಟು ಕಬ್ಬಿನ ಬೆಳೆಗೆ ಹರಿ ನೀರಾವರಿಯನ್ನು ಮಾಡಿದ್ದೀನಿ, ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ. ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನನಗೆ ಕೆಲಸನೂ ಕಡಿಮೆ ಆಗಿದೆ, ಜೊತೆಗೆ ನೀರಿನ ಒಂದು ಖರ್ಚಾಗುವುದೇನಿದೆಯಲ್ಲ, ಕಡಿಮೆ ನೀರಿನಲ್ಲಿ ಒಳ್ಳೆಯ ಒಂದು ಬೆಳೆ ತಕ್ಕೊಳ್ಳೋಕೆ ನನಗೆ ಡ್ರಿಪ್ ಮುಖಾಂತರ ಸಹಾಯ ಆಗಿದೆ ಸರ್. ಈಗ ಒಂದು ವರ್ಷದ ನಾವು ಲೆಕ್ಕ ನೋಡಿದ್ರೆ ಸರಾಸರಿ ಇಷ್ಟು ಬೆಳೆಗಳಿಗೆ ನೀವು ಎಷ್ಟು ಬಂಡವಾಳ ಹಾಕ್ತಾ ಇದ್ದೀರಿ, ಎಷ್ಟು ಖರ್ಚು ಬರ್ತದ, ಮತ್ತು ಅದರ ಆದಾಯ ಎಷ್ಟು ಬರ್ತದ, ಸರಾಸರಿಯಾಗಿ ಒಂದು ಲೆಕ್ಕ ಹೇಳ್ಬೋದಾ ನೀವು? ಈಗ ನಾನು ಪ್ರಮುಖವಾಗಿ ಕಬ್ಬಿಗೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ. ಕಬ್ಬಿಗೆ ನಾನು ಖರ್ಚು ಮಾಡ್ತಾ ಇದ್ದೀನಿ 1 ಎಕರೆಗೆ ಒಂದು 10,000 ರೂಪಾಯಿವರೆಗೂ, 10,000-12,000 ರೂಪಾಯಿವರೆಗೂ ಖರ್ಚು ಮಾಡ್ತಾ ಇದ್ದೀನಿ. ನಾನು 4 ಎಕರೆ ಇರೋದ್ರಿಂದ ನಾನು ಸುಮಾರು ಕಬ್ಬಿಗೆ 40-50,000 ಖರ್ಚಾಗ್ತಾ ಇದೆ. ಅದರ ಮಧ್ಯದಲ್ಲಿ ಮಿಶ್ರ ಬೆಳೆಯನ್ನು ಮಾಡಲಿಕ್ಕೆ ಅದಕ್ಕೊಂದು 20-25,000 ಖರ್ಚಾಗ್ತದೆ. ಈ ಮತ್ತೆ ಈಗ ದೊಡ್ಡ ಗಿಡಗಳಂತ ಮೊಗನಿ ಶ್ರೀಗಂಧಕ್ಕೆ ಇವುಗಳಿಗೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಮತ್ತೆ ಪೇರು ಗಿಡಗಳಿಗೆ ಅಷ್ಟೇ. ನಾನು ಸುಮಾರು 1.5-1,80,000 ನಂದು ಒಂದು ಖರ್ಚು ಬರ್ತಾ ಇದೆ ಒಂದು ವರ್ಷಕ್ಕೆ ಎಲ್ಲ ಸೇರಿ. ನನ್ಗೆ ಆದಾಯ ಬಂದ್ಬಿಟ್ಟು ಒಂದು ಎಕರೆಗೆ ನಾನು ಸುಮಾರು 60-70 ಸರಾಸರಿ ಟನ್ನೇಜ್ ತಗೋತಾ ಇದ್ದೀನಿ ಕಬ್ಬು, ಮತ್ತೆ ಅದರಲ್ಲಿ ಮಿಶ್ರ ಬೆಳೆಯಾದಂತ ಈರುಳ್ಳಿಗೂ ಒಂದು ನಾನು ಒಂದು ಎಕರೆಯಲ್ಲಿ 10 ಟನ್ ಇಳುವರಿ ಅಂತ ತಗೋತಾ ಇದ್ದೀನಿ. ಅದು ನನಗೆ 10 ರೂಪಾಯಿ ಮಾರಿದ್ರು ಅದು ಕೂಡ 1 ಲಕ್ಷ ಬರುತ್ತೆ. ಆನಂತರ ನನಗೂ 50-60 ಟನ್ ಮೇಲೇನೆ ತಗೊಂಡಿದ್ದೀನಿ ನಾನು ಯಾವುದೇ ಒಂದು ಹಂತದಲ್ಲಿ ಬೆಳೆದಾಗ ಕಬ್ಬನ್ನ 10 ತಿಂಗಳಿಗೆ ನನಗೆ 1 ಟನ್ಗೆ 2,500-2,700 ಇದೆ. ಅದರಲ್ಲಿ ಕೂಡ 1 ಎಕರೆಗೆ ನನಗೆ 1.60-1.80 ಆದಾಯ ಬರ್ತಾ ಇದೆ. ಕಬ್ಬು 4 ಎಕರೆ ಆಗಿರೋದ್ರಿಂದ 1.5-6.5 ಲಕ್ಷ ಎಲ್ಲ ಖರ್ಚು ಕಳೆದು 1 ವರ್ಷದ ಆದಾಯವನ್ನು ನಾನು ಈಗ ಕಬ್ಬಲ್ಲಿ ಮಾತ್ರ ತಗೊತಾ ಇದ್ದೀನಿ. ಮತ್ತು ಈ ಪೇರು ಅವು ಎಲ್ಲ ಕೂಡಿ ಅದು 1-2 ಲಕ್ಷ, ನಿಂಬೆ ಪೇರು ಅವೆಲ್ಲ ಕೂಡಿ 1-2 ಲಕ್ಷ ಆಗ್ತದೆ. 1.8 ಲಕ್ಷವರೆಗೂ ನಾನು ಆದಾಯವನ್ನು ಪಡಿತಾ ಇದ್ದೀನಿ ಸರ್. ನಿವಾಳ ಎಲ್ಲ ಖರ್ಚನ್ನು ಕಳೆದು ನನ್ನ ಮನೆಯ ಖರ್ಚು ಜೊತೆಗೆ ಅದರ ಹೊಲದ ಖರ್ಚನ್ನು ತೆಗೆದು 1.8 ಲಕ್ಷವರೆಗೂ ನಾನು ಉಳಿಸ್ತಾ ಇದ್ದೀನಿ ಸರ್. ಈಗ ನೀವು ಏನು ಬೇರೆ ಮತ್ತೇನು ಮಾಡ್ತಾ ಇದ್ರಿ? ಮತ್ತೆ ನಾನು ಅಗ್ರಿಕಲ್ಚರ್ ಜೊತೆಗೆ ನಾನು ಕೆಲವೊಂದಿಷ್ಟು ಸಾವಯವ ಪ್ರಾಡಕ್ಟ್ಗಳಾದಂಥ ಒಂದು ಡಾಡಾಜಿ ಆರ್ಗ್ಯಾನಿಕ್ ಅನ್ನೋ ಒಂದು ಕಂಪ್ನಿ ಇದೆ, ಅದರಲ್ಲಿ ಸಾವಯಕ್ಕೆ ಕರ್ಕೊಂಬರುವಂಥ ಒಂದು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಕಂಪ್ನಿಯಾಗಿರಿದೆ, ಅದರಿಂದನೂ ಕೂಡ ನನಗೆ ನನ್ನ ವ್ಯವಸಾಯದ ಜೊತೆಗೆ ಅದರಲ್ಲೂ 1 ತಿಂಗಳಿಗೆ 35,000 ಸಂಬಳ ಇದೆ ಸರ್. ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ, ಫುಲ್ ಟೈಮ್ ಅಲ್ಲಿ ಕೊಡ್ತಾ ಇಲ್ಲ. ನಾನು 4 ದಿನ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತೀನಿ, 2 ದಿನ ಅಥವಾ 3 ದಿನ ರೈತರ ಬೇರೆ ಬೇರೆ ಹೊಲಕ್ಕೆ ನಾನು ಮಾಡಿರ್ತಕ್ಕಂಥ ಮಾದರಿಯನ್ನು ಅವ್ರಿಗೆ ತೋರಿಸಿ, ಮತ್ತು ಸಾವಯವದ ಮಾದರಿಯನ್ನು ಅವ್ರಿಗೆ ತೋರಿಸಿ ಸಾವಯವಕ್ಕೆ ಅವ್ರನ್ನ ಕನ್ವರ್ಟ್ ಮಾಡಿ ಆ ಸಾವಯವದ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ನನ್ನ ಸಾವಯವದ ಪ್ರಾಡಕ್ಟ್ಗಳನ್ನು ಮಾರೋದ್ರಿಂದ ಅದರಿಂದನೂ ಕೂಡ ನನಗೆ ಲಾಭಾಂಶ ಬರ್ತಾ ಇದೆ. ಕಂಪ್ನಿ ನನಗೆ ಕಮಿಷನ್ ಕೊಡುತ್ತೆ, ಇಷ್ಟು ಮಾರ್ಕೆಟ್ ಮಾಡಿಸಿದ್ರೆ ಈಗಂತ ಅವ್ರಿಗೆ ಒಳ್ಳೆ ಇಳುವರಿ ಕೊಡಿಸಿ, ಒಳ್ಳೆ ಲಾಭ ಕೊಡಿಸಿ, ಅದರಿಂದನೂ ಕೂಡ ನಾನು ಆದಾಯ ತಗೊತಾ ಇದ್ದೀನಿ. ನನಗೆ ಈಗ ಆ ಕಂಪ್ನಿಯಲ್ಲಿ 35,000 ಪ್ರತಿ ತಿಂಗಳು ಸಂಬಳ ಇದೆ ಸರ್. ಅಂದ್ರೆ ಕೃಷಿಯಿಂದ ಸಾಕಷ್ಟು ತಮಗೆ ಆದಾಯ ಬರ್ತಾ ಇದೆ, ಮತ್ತೆ ಅದು ಕೂಡ ನಿಮಗೇನು ನೌಕರಿಗೆ ಎಷ್ಟು ನಾವು ಪಗಾರ ತಗೋಬೇಕು ಅದಕ್ಕಿಂತ ಬಹುಶಃ ಒಳ್ಳೆ ಆದಾಯವನ್ನೇ ಕೃಷಿಯಿಂದ ಕೂಡ ತಮಗೆ ಬರ್ತಾ ಇದೆ. 100% ಸರ್, ನಾನು ಈಗ ನನಗೆ ಯಾವುದೇ ಒಂದು ನಾನು ಜಾಬ್ ಮಾಡ್ತಾ ಇದ್ರೆ, ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ, ನನಗೆ 18,000 ಸಂಬಳ ಇತ್ತು. 6 ವರ್ಷ ಮಾಡಿದೆ, 6 ವರ್ಷದಲ್ಲಿ ನನಗೆ 3,000 ಹಿಡ್ಕೊಂಡು 6 ವರ್ಷ ಹಂಗೆ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದು 18,000 ಸಂಬಳ ಆಗಿತ್ತು, ಇನ್ಕ್ರೀಸ್ ಆಗಿತ್ತು. ಬಟ್ ನನ್ನ ಕೃಷಿ ಕ್ಷೇತ್ರದಲ್ಲಿ ಬಂದಮೇಲೆ ನನಗೆ ನನ್ನ ಆದಾಯ ನಾನು 1 ವರ್ಷಕ್ಕೆ 8 ಲಕ್ಷ, ಜೊತೆಗೆ ನಂದು 35,000 ಸಂಬಳ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿ ನಾನು ಪಡಿತಾ ಇದ್ದೀನಿ. ಆದರೆ ಇನ್ನಷ್ಟು ಡಬಲ್ ಆಗಿ ತೊಗೊತಾ ಇದ್ದೀನಿ ನಾನು, ಅದರಿಂದನೂ ಕೂಡ ನನಗೆ ಒಳ್ಳೆ ಲಾಭ ಬರ್ತಾ ಇದೆ ಸರ್. ಈಗ ಯಾವುದೇ ಒಬ್ಬ ವ್ಯಕ್ತಿ ಜಾಬ್ ಮಾಡೋದಕ್ಕೂ ಮತ್ತು ಸ್ವಂತ ತಾನೇ ಒಂದು ದುಡಿಮೆ ಮಾಡಿ ಒಂದು ಇದು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ನಮ್ಮ ನಮ್ಮ ಸಾಮರ್ಥ್ಯದ ನಮ್ಮ ಕ್ಯಾಲಿಬರ್ ಮೇಲೆ ನಮ್ಮ ಸಂಬಳವನ್ನು ನಾವು ನಿಗದಿಪಡಿಸ್ಕೋಬೋದು. ಜೊತೆಗೆ ನಾವು ಎಷ್ಟು ಕೃಷಿಯಲ್ಲಿ ತೊಡ್ಕೊತೀವಿ, ಎಷ್ಟು ಜನರಿಗೆ ನಾವು ಕೃಷಿ ಬಗ್ಗೆ ಹೇಳ್ಕೊಡ್ತೀವಿ, ಅದ್ರ ಮೇಲೆ ನಾನು ಸಂಪೂರ್ಣವಾಗಿ ಕೃಷಿಯಲ್ಲೇ ತೊಡ್ಸ್ಕೊಂಡಿದ್ದೀನಿ ಸರ್. ನಾನು ತುಂಬ ಖುಷಿಯಾಗಿದ್ದೀನಿ. ಈ ಆದಾಯ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ನನ್ನ ಕೃಷಿ ಮಾದರಿಯನ್ನು ಇನ್ನೂ 4 ಜನ ಕೃಷಿ ಸಾವಯವ ಕೃಷಿಗೆ ಅವ್ರನ್ನ ಕರೆತಂಬಂದು ಅವ್ರಿಗೆ ಲಾಭ ಕೊಡಿಸ್ತಾ ಇದ್ದೀನಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಸರ್. ಪಾಂಡುರಂಗ ಅವರು, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂದ್ರೆ ತಮ್ಮ ಮೊಬೈಲ್ ನಂಬರ್ನ ಅವ್ರಿಗೆ ಕೊಡ್ತೀರಿ? ಖಂಡಿತ ಸರ್, ನನ್ನ ಮೊಬೈಲ್ ನಂಬರ್ 9740455191. ಆತ್ಮೀಯರೆ, ಪಾಂಡುರಂಗ ಅವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9740455111 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು. ಪಾಂಡುರಂಗ ಅವರೇ, ಒಂದು ಪ್ರಶ್ನೆ ನನಗೇನಪ್ಪ ಅಂತಂದ್ರೆ, ತಾವು ಕಾಮರ್ಸ್ ಕಲ್ತಿದ್ದೀರಿ, ಕಾಮರ್ಸ್ ಪದವಿಯನ್ನು ಪಡೆದಿದ್ದೀರಿ, ಈ ಒಂದು ಪದವಿಯಿಂದ ತಮ್ಮ ಕೃಷಿ ಆದಾಯವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದಾಗ್ಲಿ, ಅಥವಾ ಅದನ್ನ ಕಾಯ್ಕೊಂಡು ಹೋಗುವಂಥದ್ದಾಗ್ಲಿ, ಅದರ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡುವಂಥದ್ದು, ಈಗೇನು ನಾವು ಅಂತೀವಲ್ಲ ಕಾಸ್ಟ್ ಬೆನಿಫಿಟ್ ರೇಷಿಯೋ ಅಂತೇಳಿ, ನಾವು ಕಡಿಮೆ ಖರ್ಚು ಮಾಡಬೇಕು, ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೇಕು, ಇಂಥ ಒಂದು ಸಂದರ್ಭದೊಳಗೆ ನಿಮ್ದೇನು ಪದವಿ ಅದ, ಅದು ನಿಮಗೆ ಕೃಷಿಗೆ ಅನುಕೂಲ ಆಗ್ಯದ ಅಂತೀರಾ, ಹೆಂಗಂತೀರಿ? ಖಂಡಿತ ಸರ್, ನಾನು ಕಲ್ತಕ್ಕಂಥ ಕಾಮರ್ಸ್ ಅನ್ನು ಕಲ್ತಿದ್ದೀನಿ. ಕಾಮರ್ಸ್ ಮಾಡಿದ್ರು ಕೂಡ ನನಗೆ ಬಿಸ್ನೆಸ್ ಬಗ್ಗೆನೇ ಮೈಂಡ್ ಇತ್ತು. ಇದು ಕೂಡ ಕೃಷಿಯನ್ನು ನಾವು ಕೃಷಿಯ ಜೊತೆಗೆ ಕೃಷಿಯನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ರೆ, ಎಲ್ಲ ಕೃಷಿಕರು ಯಾವುದೇ ಒಂದು ಜಾಬ್ ಹೋಲ್ಡರ್ಗಿಂತನೂ ಕಡಿಮೆ ಇರಲ್ಲ, ಅವರ ಆದಾಯಕ್ಕೆ ಯಾವುದೇ ರೀತಿ ಕಡಿಮೆ ಇರೋದಿಲ್ಲ. ನಾನು ಏನು ಬಿಸ್ನೆಸ್ ಸ್ಟಡಿಯನ್ನು ಮಾಡಿದ್ದೀನಿ, ಅದ್ರ ಜೊತೆಗೆ ಅದನ್ನೇ ನಾನು ನನ್ನ ಕೃಷಿ ಕ್ಷೇತ್ರಕ್ಕೆ ಅಳವಡಿಸ್ಕೊಂಡಿದ್ದೀನಿ. ಖರ್ಚನ್ನು ಕಡಿಮೆ ಮಾಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡಿ, ಆ ಹೆಚ್ಚಿನ ಒಂದು ಆದಾಯವನ್ನು ತಗೊಳ್ಳಿಕ್ಕೆ ನಾನು ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಒಂದು ಒಳ್ಳೆಯ ಆದಾಯವನ್ನು ತಗೊತಾ ಇದ್ದೀನಿ. ನನಗೆ ಆ ಓದಿರೋದಕ್ಕೂ ಇದಕ್ಕೂ ಏನು ಇದು ಇಲ್ಲ ಸರ್, ನಾನು ಒಳ್ಳೆಯ ಒಂದು ಇದು ಮಾಡ್ತಾ ಇದ್ದೀನಿ. ಒಳ್ಳೆ ಸಪೋರ್ಟ್ ಆಗಿದೆ ನಿಮಗೆ? ಹೌದು ಸರ್, ಒಳ್ಳೆ ಒಂದು ಸಪೋರ್ಟ್ ಆಗಿದೆ, ನನ್ನ ವಿದ್ಯಾಭ್ಯಾಸಕ್ಕೂ ಮತ್ತೆ ಕೃಷಿ ಕ್ಷೇತ್ರಕ್ಕೂ ಸಹಾಯ ಆಗಿದೆ ಸರ್. ಒಳ್ಳೇದು. ಪಾಂಡುರಂಗ ಸದಾಶಿವ ಜೈನಾಪುರ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಯುವ ರೈತರಿಗೆ ತಾವು ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ತಮ್ಮ ಅನುಭವಗಳನ್ನು ಹೇಳಿದ್ದೀರಿ, ಯಾವ ರೀತಿ ನಾವು ಕೇವಲ ಒಂದೇ ಬೆಳೆಯ ಮೇಲೆ ಅವಲಂಬನೆ ಆಗಬಾರದು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅಂದ್ರ ಒಂದು ಅಕಸ್ಮಾತ್ ನಷ್ಟ ಆಯ್ತಂದ್ರು ಕೂಡ ಇನ್ನೊಂದು ಬೆಳೆಯಿಂದ ನಾವು ಬದುಕುವುದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರ ಹೇಳಿದ್ರಿ. ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಅಂದ್ರೆ ಅಲ್ಪಕಾಲೀನ ಬೆಳೆಗಳನ್ನ ಹಿಡ್ಕೊಂಡು ಸುದೀರ್ಘಕಾಲೀನ ಬೆಳೆಗಳನ್ನ ತಾವು ಬೆಳೆದು ಒಂದು ಮಾದರಿಯನ್ನ ನಮ್ಮ ರೈತರಿಗೆಲ್ಲ ಪರಿಚಯ ಮಾಡಿದ್ದೀರಿ. ಇಂಥ ಒಂದು ಪಾಠದಿಂದ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಅವರ ಕೃಷಿ ಒಳಗೂ ಕೂಡ ಬದಲಾವಣೆ ತರುವುದಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಅವರು ಬಾಳು ಕೂಡ ಹಸರಾಗಬಹುದು ಅನ್ನುವಂತಹ ಒಂದು ಸಂದೇಶ ಏನು ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಮಿಶ್ರ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲ್ಹಾರ ತಾಲೂಕು ಕುಬಕಡ್ಡಿ ಗ್ರಾಮದ ಪಾಂಡುರಂಗ ಸದಾಶಿವ ಜೈನಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ರೋಡಿ. ಈ ನಂತರ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನುಭಾವ ಪದಗಳನ್ನು. ಇಂಡಿ ತಾಲೂಕು ನಿಂಬಾಳ ಗ್ರಾಮದ ಮಲ್ಲಿಕಾರ್ಜುನ್ ರೂಗಿಯವರಿಂದ ಅನುಭಾವ ಪದಗಳು. ಆನಂದಮಯ ಚಿದ್ಘನ ಅನುಭವವಿಲ್ಲದ ಬಿಸಿಲು ಉಕ್ಕುವ ಅಮೃತ ಕುಂಭ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ. ತಾನೂ ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನೂ ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಮಾಡಿದ ಪುಣ್ಯ ತನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವದೇ ನಮ್ಮ, ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವದೇ ನಮ್ಮ. ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಘನವಸ್ತು ದೊರಕಿತು ಯನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ನಡು ನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೇ, ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ನಡು ನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೇ, ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ಅಖಂಡವನದೋಳು ಅಮೃತದ ಕೊಡ ಉಕ್ಕಿ, ಅಖಂಡವನದೋಳು ಅಮೃತದ ಕೊಡ ಉಕ್ಕಿ, ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ, ಬಯಲೊಳಗಾಡುವದೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ, ಬಯಲೊಳಗಾಡುವದೇ ನಮ್ಮ. ವರಕವಿ ನಾಗಲಿಂಗ ಗುರುವಿನ ಪುಣ್ಯದಿ, ವರಕವಿ ನಾಗಲಿಂಗ ಗುರುವಿನ ಪುಣ್ಯದಿ, ಸ್ಥಿರ ಮುಕ್ತಿ ದೊರಕಿತು ಯನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ, ಭಾನು ಇಲ್ಲದ ಬಿಸಲೇ ನಮ್ಮ. ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಮಾಡಿದ ಪುಣ್ಯ ತನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಪರಮಾತ್ಮನಿಗಾಗಿ ನಡೆಸಿದ ವಿಪುಲ ಶೋಧ ಪರಿಶ್ರಮಗಳ ತರುವಾಯ ಆತನಿಂದ ದೊರೆತ ಆಕಸ್ಮಿಕ ನೆರವು. ಎಲ್ಲಿದ್ದೋ ಹರಿ ಹೇಳಯ್ಯ, ಎಲ್ಲಿ ತಿಳಿಯುತ್ತದೆ ನಿಮ್ಮಾಟದ ನಿಲಯ. ಎಲ್ಲಿದ್ದೋ ಹರಿ ಹೇಳಯ್ಯ, ನಾಲ್ಕಾರು ಹದಿನೆಂಟು ಮಂದಿಯನ್ನು ಕೇಳಿದೆ ಶಿಲುಕನಂದವರಾಡುತ್ತೆ, ಮಲಕು ಎಂಬತ್ನಾಲ್ಕು ಲಕ್ಷನೂ ಸೋಸಿದೆ, ನಿಲುಕಿ ನಿನ್ನ ನಿಜ ನೆಲೆಯ ತೋರದೆ. ಎಲ್ಲಿದ್ದೋ ಹರಿ ಹೇಳಯ್ಯ, ಎಲ್ಲಿ ತಿಳಿಯುತ್ತದೆ ನಿಮ್ಮಾಟದ ನೆಲೆಯ. ಎಲ್ಲಿದ್ದೋ ಹರಿ ಹೇಳಯ್ಯ, ನಾನಾ ಮತ ನಾನಾ ಮಾರ್ಗವ ಶೋಧಿಸಿದೆ, ಖೂನ ನಿನ್ನದು ತಿಳಿಯದೆ, ನಾನು ನಾನೆಂದೆಂಬವರಿಗೇನು ಸುರಿಸಿದೆ, ನೀನಿರುವ ಸ್ಥಳದ ಗಾಳಿಯೂ ಬೀಸದೆ. ಎಲ್ಲಿದ್ದೋ ಹರಿ ಹೇಳಯ್ಯ, ಬೀಳದವರ ಕಾಲು ಬಿದ್ದು ನಾ ಕೇಳಿದೆ, ಸುಳವು ನಿನ್ನದು ತೋರದೆ, ಬೀಳದವರ ಕಾಲು ಬಿದ್ದು ನಾ ಕೇಳಿದೆ, ಸುಳವು ನಿನ್ನದು ತೋರದೆ, ತಲೆ ಕೆಳಗಾಗಿ ತಪಸವ ಮಾಡಿದೆ, ಒಲವು ನಿಮ್ಮದು ಎಂದಿಗಾಗದೆ. ಎಲ್ಲಿದ್ದೋ ಹರಿ ಹೇಳಯ್ಯ, ಪಡದ ಬವಣಿಯ ಬಟ್ಟು ಹುಡುಕದ ಹುಡುಕಿದೆ, ತೊಡಕು ನಿಮ್ಮದು ತಿಳಿಯದೆ, ಪಡದ ಬವಣಿಯ ಬಟ್ಟು ಹುಡುಕದ ಹುಡುಕಿದೆ ತೊಡಕು ನಿಮ್ಮದು ತಿಳಿಯದೆ ಒಡನೆಯನ್ನೊಳು ಬಂದು ಅಡಕವಾಹರಿಸಿದಿ ಬಡವನಾಧಾರವೆಂದು ಕೈಬಿಡದೆ ಎಲ್ಲಿದ್ದೋ ಹರಿಯೇಳಯ್ಯ ಮನೋನ್ಮನವಾಗಿ ಕಂಗಳವ ತೇಲಿಸಿದಿ ಸ್ವಾನುಭವ ಸುಖ ನೀಡಿದಿ ಮನೋನ್ಮನವಾಗಿ ಕಂಗಳವ ತೇಲಿಸಿದಿ ಸ್ವಾನುಭವ ಸುಖ ನೀಡಿದಿ ಹೀನಮೈಪತಿಯ ಮನೋಹರನ ಮಾಡಿದಿ ಅನುದಿನ ಘನ ಸುಖದೊಳು ಇರಸಿದಿ ಎಲ್ಲಿದ್ದೋ ಹರಿಯೇಳಯ್ಯ ಎಲ್ಲಿ ತಿಳಿಯುತ್ತದೆ ನಿಮ್ಮಾಟದ ನೆಲೆಯ ಎಲ್ಲಿದ್ದೋ ಹರಿಯೇಳಯ್ಯ ಎಲ್ಲಿದ್ದೋ ಹರಿಯೇಳಯ್ಯ ಸದ್ಗುರುವಿನ ಕರುಣಾಗ್ನಿಯೇ ಜೀವನದಲ್ಲಿಯ ಒಂಟಿ ಜೋಡು ಹಾಗೂ ಮೂಮುಖ ಮುಳ್ಳುಗಳನ್ನು ಸುಡಬಲ್ಲದು. ಏನ್ ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಏನ್ ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಅಡ್ಡಿ ನೋಡಿದರ ಸಿಗುವಲ್ಲದಂತ ಮಾಯಾದ ಮುಳ್ಳ ಇದು ಬಹಳ ಮಂದಿಗೆ ಮುರಿದು ಮಾಡಿ ತಪ್ಪ ಮಳ್ಳ ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಮಾನ ಅಭಿಮಾನ ಎರಡು ಜೋಡ ಮುಳ್ಳ ಎನ್ನ ಕಿವ್ಯಾಗ ಬಡಿದು ಕಂಡಿ ತಪ್ಪ ಜೀವಾಳ ಸರರ ವಿಷವೇರಿ ಅಂಗಾಲ ತಲೆಯಾಗ ಜುಮ್ಮ ಹಿಡಿದು ಒಳಕಿ ತಪ್ಪ ನಾಭೀಸ್ತಲ ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಸ್ವಾದ ರುಚಿ ಎಂಬ ಎರಡು ಜೋಡ ಮುಳ್ಳ ಇವು ಬಹಳ ಮಂದಿಗೆ ಮುರಿದು ಮಾಡ ಒಪ್ಪ ಗೋಳ ಸ್ವಾದ ರುಚಿಗಳೆಂಬ ಜೋಡ ಮುಳ್ಳ ಇವು ಬಹಳ ಮಂದಿಗೆ ಮುರಿದು ಮಾಡ ಒಪ್ಪ ಗೋಳ ನಾಲ್ಗಿಯೊಳಗ ಮುರಿದಿ ತಪ್ಪ ಬ್ಯಾಲದ ಮುಳ್ಳ ಎನ್ನ ಹೊಟ್ಟಿಯೊಳಗ ಉರುಪು ಬಿಟ್ಟಿದೆ ಎಂಥ ಕಾಳ ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಹೆಣ್ಣು ಹಣ್ಣು ಮಣ್ಣು ಇವು ಮೂರ ಮುಳ್ಳ ಎನ್ನ ಕಣ್ಣೋಳು ಚುಚ್ಚವಪ್ಪ ಎಂಥ ಕಾಳ ಹೆಣ್ಣು ಹಣ್ಣು ಮಣ್ಣು ಇವು ಮೂರ ಮುಳ್ಳ ಎನ್ನ ಕಣ್ಣೋಳು ಚುಚ್ಚವಪ್ಪ ಎಂಥ ಕಾಳ ಎಲ್ಲಕ್ಕಿಂತ ದೊಡ್ಡ ಇವು ದೊಡ್ಡಿ ಮುಳ್ಳ ಮೂರು ಲೋಕಕ್ಕೆಲ್ಲ ಮುರಿದು ಮಾಡ್ಯಾವಪ್ಪ ಕುಳ್ಳ ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಬೇಕಾಗಿ ಮುರಿಸಿಕೊಂಡಿರಪ್ಪ ನೀವು ಮುಳ್ಳ ನಿಮ್ಮ ಕಾಲ ತಾವು ಬೇಲಿಯಾಗ ಹೋಗಿ ಹಾಯಲಿಲ್ಲ ಬೇಕಾಗಿ ಮುರಿಸಿಕೊಂಡಿರಪ್ಪ ನೀವು ಮುಳ್ಳ ನಿಮ್ಮ ಕಾಲ ತಾವು ಬೇಲಿಯಾಗ ಹೋಗಿ ಹಾಯಲಿಲ್ಲ ತಾ ಮಾಡಿ ಎನಗ ತಂದು ಇಟ್ಟಾವ ಕಾಳ ನಾ ಯಾರ ಮುಂದ ಹೇಳಲಪ್ಪ ನನ್ನ ಗೋಳ ಲೈನ ದಾರಿಲೇ ನಾ ಇದ್ದು ನಂದ್ಯಾಳ ಗುರು ಸಂಗತಿಲೇ ಸುಟ್ಟಿನಪ್ಪ ಎಷ್ಟು ಮುಳ್ಳ ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಅಡ್ಡಿ ನೋಡಿದರ ಸಿಗುವಲ್ಲದಂತ ಮಾಯಾದ ಮುಳ್ಳ ಇದು ಬಹಳ ಮಂದಿಗೆ ಮುರಿದು ಮಾಡಿ ತಪ್ಪ ಮಳ್ಳ ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ ಶ್ರೀ ನಿಂಬಾಳ ರಾನಡೆ ಗುರುದೇವರ ಚರಿತ್ರೆ ಪದರೂಪದಲ್ಲಿ ರಾಮಚಂದ್ರ ಮಹಾರಾಜ ರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತ ದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ರಾಮಚಂದ್ರ ಮಹಾರಾಜ ರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತ ದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ಪರೋಪಕಾರಿ ಪುಣ್ಯವಂತ ಈ ಜಗದೊಳು ಪ್ರಖ್ಯಾತ ಅಗಾಧ ಲೀಲಾ ಆತ್ಮಜ್ಞಾನ ಪ್ರಕಟ ಮಾಡಿದ ದಾತ ಅಧ್ಯಾತ್ಮ ಕಾಲೇಜ ಆನಂದ ಸಾಮ್ರಾಜ್ಯ ಹೇಳುವರು ವಿಶಾಲ ವಕ್ತ ಇವರ ಶರಣ ಯಾರು ಕೇಳಿಕೊಂಡರೋ ಅವರು ಜೀವನ ಮುಕ್ತ ವಿಶ್ವಾಸ ಗುರುವಿನ ಮ್ಯಾಲ ಮನಸ್ಸು ನಿಶ್ಚಲ ಅಂತರಂಗದಲ್ಲಿ ರಂಗದಲ್ಲಿ ಸ್ಟೇಷನ್ ಐತಿ ನಿಂಬಾಳ ಆಶ್ರಮ ನಿರ್ಮಳ ಹವಾ ಶುದ್ಧವಲ್ಲಿ ಶುದ್ಧವಲ್ಲಿ ನಿಂಬರಗಿ ಕ್ಷೇತ್ರ ಇವರಿಂದ ಗುಡಿಯಾದದ್ದು ಭಕ್ತರು ಬರುವರಲ್ಲಿ ಬರುವರಲ್ಲಿ ದಾಮೋಜಿ ಪಂತನ ಅವತಾರ ನಿಜ ಭಕ್ತ ಪರಮ ಉದ್ಧಾರ ಭಾವುರಾಯರ ವರದ ಪುತ್ರ ಕೌತುಕ ಮಾಡಿದರು ಗುಣವಂತ ಇವರ ಗ್ರಂಥ ಚರಿತ್ರ ಅದ್ಭುತ ಸರ್ವ ರಾಷ್ಟ್ರದೊಳು ಪ್ರಖ್ಯಾತ ರಾಮಚಂದ್ರ ಮಹಾರಾಜರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತ ದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ಇವರು ಚಿಕ್ಕಂದಿನಲ್ಲಿ ಸಾಲಿ ಕಲಿಯುವಾಗ ಬಹಳ ತರ್ಕ ಶಕ್ತಿ ಇವರ ವಾಕ್ಯದ ನಾಲಿಗೆಯ ಕೊನೆಯಲ್ಲಿ ಸರಸ್ವತಿಯ ವಸತಿ ಪ್ರತ್ಯೇಕ ಇತ್ತೆಯಲ್ಲಿ ಪಹಿಲ ನಂಬರ ಹಿಂಗ ಪಾಠ ಶಕ್ತಿ ಅಂತಗುಣಾಚಲಾಕ ಹಗಲು ರಾತ್ರಿ ಶ್ರೀಕೃಷ್ಣನ ಯುಕ್ತಿ ಹಿಂಗ ಅಭ್ಯಾಸ ಮಾಡಿ ಅಂಗ ಶೋಷಣೀಯಾಯಿತು ಅವನಿಗೆ ಏಕಕುಲಾತಿ ವೈದ್ಯರ ಉಪಾಯ ಏನು ನಡೆಯಲಿಲ್ಲ ತಾಯಿ ಮಾಡಳ ಪ್ರೀತಿ ಸುಕ್ಷೇತ್ರ ಇಂಚಗೇರಿಗೆ ಬಂದರೂ ಸಾಗಿ ದೊರೆತ ಮಹಾರಾಜ ಮಹಾರಾಜ ಗುರುರಾಯ ಪ್ರಸನ್ನ ಆದ ಕೊಟ್ಟ ನಿಜ ಬೋಧ ಹೊತ್ತಾರ ಇವರು ಭೋಜ ದಿನ ದಿನಕ ಗುಣವಾಯಿತು ಶಕ್ತಿ ಬಂದಿತು ಮುಖದ ಮೇಲೆ ಒಳ್ಳೆಯ ತೇಜ ಒಳ್ಳೆಯ ತೇಜ ಸಾಧನ ಮಾಡುವಲ್ಲಿ ಸಮರ್ಥ ಪ್ರತ್ಯಕ್ಷನಾದ ಭಗವಂತ ಗುರು ಮೆಚ್ಚಿಕೊಟ್ಟ ದೇವನಡೆ ನುಡಿ ಒಂದೇ ದಯವಂತ ನರ ಮನುಷ್ಯನಲ್ಲ ಸಾಕ್ಷಾತ್ ಎಲ್ಲರಕ್ಕಿಂತ ಹೆಚ್ಚಿನ ದಾತ ರಾಮಚಂದ್ರ ಮಹಾರಾಜರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ಇವರು ಹಿಂದೂಸ್ತಾನಕ್ಕೆ ಬಂದು ಅನಸಿಕೊಂಡರು ಆತ್ಮನಂದ ರಾಶಿ ಇಂಚಗೇರಿ ಸ್ಥಳದಲ್ಲಿ ಗುರುವಿನ ಪಾದದಲ್ಲಿ ಯೋಗ ನಿಷ್ಠೆಯನಸಿ ಪುಣೆ ಪಟ್ಟಣದಲ್ಲಿ ಪ್ರೊಫೆಸರ ಕೆಲಸ ನೋಡುವರು ಅಹರ್ನಿಸಿ ಸಾಯಿಬ ಜನರು ಧನ್ಯರಾದರು ಸಭೆಯೊಳಗೆ ಕರೆಸಿ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಮಂದಿ ಇವರ ದರ್ಶನ ಅಪೇಕ್ಷಿಸಿ ಸ್ಪರ್ಶ ಸಂಭಾಷಣ ಆದ ಬಳಿಕ ಮನದೊಳಗೆ ಆಗುವರು ಖುಷಿ ಇಂಥ ವಿಭೂತಿ ಜಗದೊಳಗೆ ರತ್ನ ಇದ್ದಾಂಗೆ ಬಲೇರೆ ಭಗವಂತ ಭಗವಂತ ಇವರಿಂದ ಜಗದ ಕಲ್ಯಾಣ ವಿದ್ಯೆ ಖಣಿ ಬಹಳ ವಿಪರೀತ ರಾಮದಾಸ ತುಕಾರಾಮ ಅಂತ ಅನ್ನಬೇಕು ಇವತ್ತ ಅವರಂಗ ಕಥಾ ಪ್ರತ್ಯಕ್ಷ ಶಂಕರನ ಅವತಾರ ಕ್ಷಮಾ ಶಾಂತಿ ದಯಾ ಬರಪೂರ ಇವರಿಂದ ಸಂಕಟ ಪರಿಹಾರ ಕಾಡ ಸಿದ್ದೇಶ್ವರ ಕೊಟ್ಟ ಸತ್ತ ಪರಂಪರ ಅವತಾರ ಜಾಗೃತ ಬಿರುದು ಪ್ರಕಟ ಆಗುವುದು ಇವತ್ತ ರಾಮಚಂದ್ರ ಮಹಾರಾಜರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ರಾಮಚಂದ್ರ ಮಹಾರಾಜರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ ಇದುವರೆಗೆ ಇಂಡಿ ತಾಲೂಕಿನ ನಿಂಬಾಳ ಗ್ರಾಮದ ಮಲ್ಲಿಕಾರ್ಜುನ್ ರುಗಿ ಅವರಿಂದ ಅನುಭಾವ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈ ನಂತರ ಕೇಳಿ ಸಂಪ್ರದಾಯ ಪದಗಳು ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಡದ ಪಟ್ಟಣದ ಶ್ರೀಮತಿ ವತ್ಸಲ ಅವರಿಂದ. ಬಾಗಿಲ ಮ್ಯಾಗಿನ ಕೋಗಿಲೆ ಕೂಗಿ ಕೂಗಿ ಮರವನೇರಿ ನಾಗರಳಿಯ ಅಂಗಡ ವೇಳಯ್ಯ ಶಿವ ಸಿದ್ದರಾಮ ನಾಗರಳಿಯ ಅಂಗಡ ವೇಳಯ್ಯ ಶಿವ ಸಿದ್ದರಾಮ ನಾಗರಡಿ ಅಂಗಾಡ ವೇಳಯ್ಯ ಬಾಗಿಲ ಮ್ಯಾಗಿನ ಕೋಗಿಲೆ ಕೂಗಿ ಕೂಗಿ ಮರವನೇರಿ ನೀಲದ ವಸ್ತ್ರ ತೋರ್ಯ ವೇಳಯ್ಯ ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ್ಯ